ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿಯಲ್ಲಿ ಕೇಳಲಿದ್ದೀರಿ ಅಂಕೋಲಾ ತಾಲೂಕು ಅಚವೆಯ ಶಂಕರ್ ವೆಂಕಟರಮಣ ಹೆಗಡೆ ಅವರ ತೋಟಗಾರಿಕೆ ಅನುಭವಗಳನ್ನು. ಈಗ ನಮ್ಮ ಜೊತೆಯಲ್ಲಿ ಶಂಕರ್ ವೆಂಕಟರಮಣ ಹೆಗಡೆ ಅವರಿದ್ದಾರೆ. ಇವರು ಅಂಕೋಲಾ ತಾಲೂಕಿನ ಅಚವೆ ಹತ್ರ ಕುಂತಗಣಿ ಎನ್ನುವಂತ ಒಂದು ಗ್ರಾಮದವರು, ಕೃಷಿಕರು. ಕೃಷಿಯಲ್ಲಿ ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಶಂಕರ್ ಹೇಳಿ. ನಮಸ್ಕಾರ ಹೇಳಿ. ನಿಮ್ಮ ಕೃಷಿ ಯಾವಾಗ ತೊಳ್ಕೊಂಡ್ರಿ, ಹೆಂಗಿತ್ತು, ಹೆಂಗ್ ಬೆಳೆದ್ರಿ? ಕೃಷಿ ಅಂದ್ರೆ ನಮ್ಮ ತಂದೆಯವ್ರ ಕಾಲದಿಂದ ನಾವು ಕೃಷಿ ಮಾಡ್ತಾ ಬಂದವರು. ತಂದೆಯವ್ರ ಮೂರ್ನಿಂದ ಅಂದ್ರೆ ನಾವು ತಂದೆಯವ್ರಿಗೆ ಇಬ್ಬರು ಗಂಡು ಮಕ್ಕಳು, ತಮ್ಮ ಇನ್ನೊಬ್ಬವ. ಕೃಷಿ ತಂದೆಯವರು ಜಮೀನನ್ನ ಒಂದು ಎಕರೆ ಅಂದ್ರೆ ಒಂದು 10 ಎಕರೆ ಜಮೀನು ನಮ್ಮ ತಂದೆಯವರಿದು. ಅದನ್ನ ರೂಢಿಸ್ಕೊಂಡು ಬಂದರು ತಂದೆಯವರು. ನಂತರ ಕೃಷಿಯನ್ನೇ ನಾವು ಅವಲಂಬಿಸ್ಕೊಂಡವರು. ಅಂದರೆ ಬಾಕಿ ಮೂಲ ಏನೂ ಇಲ್ಲ, ತೋಟ, ಗದ್ದೆ, ತೆಂಗು. ಹಾಗೆ ನಮ್ಮ ತಂದೆಯವ್ರ ಕಾಲದಲ್ಲಿ ಕಬ್ಬನ್ನು ಮಾಡ್ತಿದ್ರು. ಕಬ್ಬನ್ನು ಈಗ ಮಾಡುವಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ, ಈಗ ಪ್ರಾಬ್ಲಮ್ ಬೇರೆ ಬೇರೆ ಇರ್ತದೆ ಅದು. ಆ ನಂತರ ತಂದೆಯವರ ನಂತರ ನಾವು ಅಂದ್ರೆ ನಾವು ವಿದ್ಯಾಭ್ಯಾಸ ಮಾಡಿದ್ದು ಅಂದರೆ SLCವರೆಗೆ ಮಾತ್ರ. ಅಂದ್ರೆ ನಮ್ಗೆ 10 ವರ್ಷ ಇದ್ದಾಗ ನಮ್ಮ ತಾಯಿ ತೀರ್ಕೊಂಡು ಬಿಡ್ತು, ನನಗೆ 10 ವರ್ಷ ಇದ್ದಾಗ. ಆನಂತರ ನಾವು ಮನೆ ಬದಿಗೆ ಉಳಿಯಬೇಕಾಯ್ತು. ಅಂದರೆ ತಂದೆಯವರು ಒಬ್ಬರೇ ಆಗ್ಬಿಟ್ರಲ್ಲ, ತಮ್ಮ ಸಣ್ಣ ಒಂದು 4 ವರ್ಷ, ನಂಗೆ 10 ವರ್ಷ. ಆಗ ತಂದೆಯವರು ಒಬ್ಬರೇ ಈ ಕೃಷಿ ಮಾಡಲಿಕ್ಕೆ ಕಷ್ಟ ಅಲ್ಲ, ಮನೆ ಬದಿಗೂ ನಿಭಾಯಿಸ್ಕೊಳ್ಬೇಕು. ಅಂದರೆ ಮತ್ತೆ ಬೇರೆ ಯಾರು ಇಲ್ಲ ನಮ್ಮಲ್ಲಿ ತಂದೆಯವ್ರ ನಂತರ. ಕಳೆದ ಆದರೂ ಅನಂತರ ತಂದೆಯವರು ಏನು ಮಾಡಿದ್ರು, ನಮಗೆ ವಿದ್ಯಾಭ್ಯಾಸ ಕೊಡಬೇಕು ಕೊಡಬೇಕು ಹೇಳಿ. ಅಂದರೆ ನಂಗೆ 4ನೇತ್ತೆಯವರಿಗೆ ಆಗಿತ್ತು ನಮ್ಮ ತಾಯಿಯವರು ತೀರ್ಕೊಂಡಾಗ. ಕಡೆಗೆ ವಿದ್ಯಾಭ್ಯಾಸ ಕೊಡ್ಸ್ಬೇಕಾದ್ರೆ ಮತ್ತೆ 2ನೇ ಮ್ಯಾರೇಜ್ ಮಾಡ್ಕೊಂಡವ್ರು. ಅಂದ್ರೆ ಈಗ ನಮ್ಗೆ ಸಣ್ಣ ಇದ್ರಲ್ಲ, ನಮ್ಗೆ ಅಡುಗೆ ಏನು ಮಾಡ್ಲಿಕ್ಕೆ ಬೇಕಲ್ಲ. ಆ ಹುಡ್ರ ಮದುವೆ ಆದ ನಂತರ ನಾವು ಅಂದ್ರೆ ವಿದ್ಯಾಭ್ಯಾಸ ಮಾಡಿದ್ವಿ. ಅಂದ್ರೆ ಹೊರಗಡೆ ಹೋಗಿ ಅಂದ್ರೆ ಹಿಲ್ಲೂರದಲ್ಲಿ ಒಂದು 3 ವರ್ಷ ಓದಿದ್ವಿ. ಅಂದ್ರೆ ಈಗಾಗಲೇ ಕುಂಟಗಣಿಯಲ್ಲಿ 4ನೇತ್ತೆವರೆಗೆ, 4ನೇ ಕ್ಲಾಸ್ನವರೆಗೆ. ನಂತರ ನಾವು ಹಿಲ್ಲೂರದಲ್ಲಿ ಒಂದು 3 ವರ್ಷ, 5, 6, 7 ಅಲ್ಲಿ ಮಾಡಿದೆ. ನಂತರ ಅಂಕೋಲಾದಲ್ಲಿ ಅಂದ್ರೆ ನಲ್ಲಿ ಆಗಿದ್ದು SLC ಮಾತ್ರ. ಅಂದ್ರೆ ನಮ್ಮ ಇದಷ್ಟೇ ಆಗ, ಮುಂದೆ ಹೋಗ್ಲಿಕ್ಕೆ ಕಷ್ಟ. ಅಂದ್ರೆ ಬಾಕಿ ಏನು ತೊಂದರೆ ಇಲ್ಲಾಗಿತ್ತು, ಮನೆ ಬದಿಗೂ ಸ್ವಲ್ಪ ಸಮಸ್ಯೆ. ಅಂದ್ರೆ ತಂದೆಯವರಿಗೂ ವಯಸ್ಸಾಗ್ತಾ ಬಂತು ಆಗ 10ನೇ ನಂತರ. ಅಂದ್ರೆ ಈ ಕೃಷಿ ಮಾಡ್ಬೇಕಲ್ಲ, ಕೃಷಿ ಮಾಡೋದಂದ್ರೆ ಕಷ್ಟನೇ, ಒಬ್ಬರೇ ಮಾಡೋದು. ಆನಂತರ ಮನೆ ಬದಿಗೆ ಬಂದ್ಕೊಂಡಿದ್ದದ್ದು ನಾವು ಕೃಷಿ ಮಾಡಲಿಕ್ಕೆ. ಅಂದ್ರೆ ನಮ್ದು ತೆಂಗು, ಅಡಿಕೆ, ಭತ್ತ ಒಂದು 4 ಎಕರೆ 10 ಎಕರೆ ಜಮೀನೆಲ್ಲ ಮಾಡ್ಬೇಕಲ್ಲ, ಮೇಂಟೈನ್ ಮಾಡ್ಬೇಕಲ್ಲ ಕೃಷಿಯನ್ನ. ಕಡೆ ತಮ್ಮನಿಗೂ ವಿದ್ಯಾಭ್ಯಾಸ ಹಾಕಾಯ್ತು. ಅಂದ್ರೆ ನಾ ಮನೆ ಬದಿಗೆ ಬಂದೆ, ಅವನಿಗೆ ಸ್ವಲ್ಪ ವಿದ್ಯಾಭ್ಯಾಸ ಅಂದ್ರೆ ಕೊಡುವ ಹೇಳ್ಕೊಂಡು, ಅದ ನಂತರ ಒಂದು ಇಪ್ಪತ್ನಾಲ್ಕು ವರ್ಷಕ್ಕೆ ಮ್ಯಾರೇಜ್ ಆಯಿತು ನಂದು. ಅಂದರೆ ಸಣ್ಣ ವಯಸ್ಸಿನಲ್ಲಿ ಅಂದರೆ ಆ ಟೈಮಿಗೆ ಅಂದರೆ ಈಗ ಆಗ ಹಂಗಿತ್ತು ಅದು. ಈಗ ನನಗೆ ಎಷ್ಟು ಅಂದರೆ 59 ವರ್ಷ, ಆಗ 24 ವರ್ಷ ಅಂದರೆ ಆಗ ಆ ಟೈಮ್ನಲ್ಲಿ 22-24 ಮಾಡೋದಾಗಿತ್ತು, ಹೌದಲ್ಲ. ನಂತರ ಮ್ಯಾರೇಜ್ ಆಯಿತು, ಮನೆ ಬದಿಗೆ ಕೃಷಿ ಬದಿಗೆ ನಮ್ಮದು ಎಲ್ಲದು, ಅಂದರೆ ಭತ್ತನ ಗದ್ದೆನ, ಗದ್ದೆ ತೋಟ ಕಾಳುಮೆಣಸು. ಈಗ ಒಂದು 10 ಎಕರೆ ಮಾಡುವುದಂದ್ರೂ ಕಷ್ಟ ಸಾಧ್ಯನೇ, ಕೃಷಿಗೆ ಸಿಗುವುದಿಲ್ಲ ಅಂದರೆ ಕೂಲಿಗಾರರು ಇವೆಲ್ಲ ಆಯಿತು. ಮ್ಯಾರೇಜ್ ಆಗಿ ನಂಗೆ 3 ಮಕ್ಕಳು ನನಗೆ, ಅಂದರೆ 2 ಹುಡುಗಿಯರು ದೊಡ್ಡವರು, ಒಂದು ಹುಡುಗ. ಈಗ ಹುಡುಗಿಯರದ್ದು 2 ಮ್ಯಾರೇಜ್ ಆಗಿದೆ. ಅವ್ರಿಗೆ ವಿದ್ಯಾಭ್ಯಾಸ ಅಂದರೆ PUC ಸೆಕೆಂಡ್ ಇಯರ್ವರೆಗೆ ಮಾಡಿದ್ರು ಅವರು, ನಂತರ ಹೋಗಲಿಲ್ಲ ಯಾಕಂದ್ರೆ ಅವ್ರಿಗೆ ಇದದು ಕೆಲವು ಟೈಮಿಗೆ. ಈಗ ಯಾವ್ಯಾವ ಬೆಳೆ? ಈಗ ಬೆಳೆ ಅಂದರೆ ಅಡಿಕೆ, ಅಡಿಕೆ ಭತ್ತ ತೆಂಗು. ಅಂದ್ರೆ ಈಗ ಭತ್ತ ನಾವು ಬೆಳೆಯುವುದಿಲ್ಲ, ಈಗ ಒಂದು 3-4 ವರ್ಷ ಆಯ್ತು, ಅದಕ್ಕೆ ಅಡಿಕೆ ಹಚ್ಚಿಬಿಟ್ಟಿದ್ದೇವೆ. ಅಂದ್ರೆ ಈ ಕೂಲಿಕಾರ ಸಮಸ್ಯೆ ಎಲ್ಲ ಮಾಡ್ಲಿಕ್ಕಲ್ಲ, ಬಾಧೆ ಕಾಟ ಭಯಂಕರ. ಮತ್ತೆ ಈಗ ಅಡಿಕೆ ತೆಂಗು ಕಾಳುಮೆಣಸು ಇಷ್ಟೇ ಬಿಟ್ರೆ ಮತ್ತೇನು ಬೆಳೆಯಲಿ? ಮತ್ತೇನು ಅಂದ್ರೆ ಈ ತೆಂಗು, ಈ ಮಾವು, ಗೇರು ಎಲ್ಲ ಇದೆ ಸ್ವಲ್ಪ ಸ್ವಲ್ಪ, ರಾಶಿ ಏನಿಲ್ಲ ಅದು. ಅಂದ್ರೆ ಈ ಬೆಳೆಗಳು ಅಡಿಕೆ ಹೆಚ್ಚು ಈಗ ಬೆಲೆ ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಹಾ ಹೌದೌದು. ಅಂದ್ರೆ ನಮ್ಗೆ ಈ ಬಾಕಿ ಬೆಳೀಲಿಕ್ಕೆ ಅಂತೂ ಆಗುದಿಲ್ಲ ಅಲ್ಲ ನಮ್ಮ ಜಮೀನಲ್ಲಿ. ಈಗ ಅಡಿಕೆನೇ ನಮ್ದು, ತೆಂಗು ಇದೆ ಅಂದ್ರೆ ಹೊರಗಡೆ ಸುತ್ತಲೂ ಇದೆ ನಮ್ಮ ಜಮೀನು ಸುತ್ತಲೂ, ಮಧ್ಯ ಮಧ್ಯದಲ್ಲಿ ಬೆಳೀಲಿಕ್ಕೆ ಆಗುದಿಲ್ಲ ಅದು. ಈಗ ನಾವು ಅಡಿಕೆ ಮಧ್ಯದಲ್ಲಿ ನೆಟ್ಟರೆ ಅಡಿಕೆ ಗಿಡ ಚಲೋ ಆಗುದಿಲ್ಲ. ಈಗ ಅಡಿಕೆ ಸ್ವಲ್ಪ ರೇಟ್ ಇದೆಯಲ್ಲ, ಅದನ್ನೇ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೇವೆ ಹೆಚ್ಚಿಗೆ ಬಿಟ್ಟರೆ. ಈಗ ನಮ್ದಂದ್ರೆ ನಮ್ಮ ತಮ್ಮ ನಾವು ಬೇರೆ ಬೇರೆ ಇದ್ದೇವೆ. ಈಗ ನನ್ನ ಆಸ್ತಿ ಅಂದ್ರೆ 4 ಎಕರೆ, ಈಗ ಅವನದು ಬೇರೆ ನಮ್ದು ಬೇರೆ. ಆ 4 ಎಕರೆಯಲ್ಲಿ ಅಡಿಕೆ ತೆಂಗು ಇಷ್ಟೇ, ಮತ್ತೇನಿಲ್ಲ. ಅಡಿಕೆ ಹೇಗೆ ಎಷ್ಟು ವರ್ಷ ಬೆಳೀತಾ ಇದ್ದಾರೆ ಅದನ್ನ? ಅಡಿಕೆ ಬೆಳೆಯುವುದಂದ್ರೆ ಅದು ನಮ್ಮ ತಂದೆಯವ್ರ ಕಾಲದಿಂದ ಬೆಳೀತಾ ಇದ್ದಾರೆ. ಹೌದು, ಬಹಳ ಹಳೆ ಇತ್ತು. ನಮ್ಮ ತಂದೆಯವರು ನಮ್ಮ ಅಜ್ಜನವರು ಅವ್ರ ಕಾಲದಿಂದ ಸ್ವಲ್ಪ ಸ್ವಲ್ಪ ಇತ್ತು ಆಗ. ಈಗ ಒಂದು 10 ಎಕರೆಯಲ್ಲಿ ಒಂದು 2 ಎಕರೆ ಇತ್ತೇನ ಆಗ. ಅಂದ್ರೆ ವಿಶೇಷ ಆ ಕಾಲದಲ್ಲಿ ಗದ್ದೆ ಮಾಡೋ ಗದ್ದೆನೆ ಬಾಳ್ತಿದ್ದು ಬಹಳ. ಈಗ ಗದ್ದೆ ಮಾಡ್ಲಿಕ್ಕೆ ಕಷ್ಟ ಹೇಳಿ ಎಲ್ಲ ತೆಂಗನ ಬೇರೆ ಬೇರೆ ಬೆಳೆ, ಉಪ ಬೆಳೆ ಅಡಿಕೆನ ತೆಂಗನ ಇವೇನು ಇರ್ತೀವಿ ನೆಡ್ತಿದ್ದಾರೆ ಬಿಟ್ರೆ. ಈ ಗದ್ದೆ ಅಂದ್ರೆ ನಾವೇನು ಮಾಡ್ಬೇಕಾಗ್ತದೆ, ಆ ಟೈಮಿಗೆ ಮಾಡ್ಬೇಕು. ಈಗ ಅಡಿಕೆ ಗಿಡ ಅಂದ್ರೆ ಒಂದು ನೆಟ್ಟರೆ ಒಂದು ಟೈಮಿಗೆ ಮಾಡಿಬಿಟ್ಟಾಯ್ತದೆ, ಕೆಲಸ ಮಾಡಿಬಿಟ್ರೆ ಒಂದೇ ಸರಿ ಮುಗಿದೋಯ್ತಲ್ಲ ಅದು. ಈ ಗದ್ದೆ ಹಂಗಲ್ಲ, ಗದ್ದೆ ಹೂಡಬೇಕು ಬೆಳೆಯೋದು. ಈಗೆಲ್ಲ ಟ್ಯಾಕ್ಟರ್ ಬಂದದೆ ಬಿಡಿ, ಆ ಕಾಲದಲ್ಲಿ ಇದು ದನದಿಂದ ಹೂಡೋದು. ಹಂಗಾಗಿ ಅದೆಲ್ಲ ಈಗ ಕಷ್ಟ ಸಾಧ್ಯ, ಲೇಬರು ಸಿಗುವುದಿಲ್ಲ. ಅದಕ್ಕೆ ನಾವು ತೋಟನೇ ಮಾಡಿಬಿಟ್ಟದೆ ಅಡಿಕೆನೇ. ಈಗ 3 ಎಕರೆ ಅಡಿಕೆ ತೋಟ ಇದೆ, 1 ಎಕರೆ ಬಾಕಿ ನಮ್ದು ಇದಿತ್ತಂದ್ರೆ ಮನೆ ಅದು ಇದ್ರೊಳಗೆ ಕಂಪೌಂಡು, 1 ಎಕರೆ ಅದಿದೆ ಅಷ್ಟೇ. ಅಡಿಕೆ ಬಾರ್ಡ್ರಿಗೆ ಬಾರ್ಡ್ರಿ ತೆಂಗು ತೆಂಗು ತೆಂಗು ಸುತ್ತಲು. ಮತ್ತೆ ಗದ್ದೆ ಮಾತ್ರ ಈ ಸದ್ಯಕ್ಕೆ ಮಾಡಲ್ಲ, ಗದ್ದೆ ಇಲ್ಲ ಈಗ. ಗದ್ದೆ ಬಿಟ್ಟು ಬಿಟ್ಟಿದ್ದೇವೆ, ಗದ್ದೆನೂ ಇಲ್ಲ. ಆ ಗದ್ದೆ ಜಾಗದಲ್ಲಿ ಪೂರಾ ಅಡಿಕೆ ಗಿಡ ಹಾಕಿಬಿಟ್ಟಾಗದೆ. ಅಂದ್ರೆ ಸಣ್ಣ ಉಂಟು, ಇನ್ನು ಫಲ ಬರಬೇಕು ಇನ್ನು. ಈ 2 ಬೆಳೆಯಲ್ಲಿ ನೀವು ಕೆಲಸ ಮಾಡುವಂತದ್ದು ಏನೂ ಇಲ್ಲ? ಇಲ್ಲ ಅಷ್ಟೊಂದು ಕೆಲಸ ಮಾಡ್ತೇವೆ. ಕೆಲಸ ಅಂದ್ರೆ ಅದಕ್ಕೆ ಗೊಬ್ಬರ ಹಾಕ್ತೇವೆ, ನೀರು. ವರ್ಷಕ್ಕೊಂದ್ಸಲ ಗೊಬ್ಬರ, ವರ್ಷಕ್ಕೊಂದ್ಸಲ ಯಾವಾಗ ಒಂದ್ಸಲ ನೀರು ಬಟನ್ ಮತ್ತೆ ಬಂದ್ಬಿಡುತ್ತೆ ಆಗುತ್ತದೆ. ನೀರು ಅಂದ್ರೆ ನಮ್ದು ಬಟನ್ ಒತ್ತದಲ್ಲ, ಅದೇ ಈ ಕಾಲುವೆ ತೋಟ ನಮ್ದು. ಅಂದ್ರೆ ನೀರ್ ಬಿಡುದು, ಅದು ಹಳ್ಳದಿಂದ ನೀರ್ ಬರ್ತದೆ, ಅದನ್ನೇ ಕಾಲುವೆಯಲ್ಲಿ ಬಿಟ್ಟರಾಯ್ತು. ನಾವಿನ್ನು ಇರಿಗೇಷನ್ ಎಲ್ಲ ಮಾಡ್ಲಿಲ್ಲ ಇನ್ನು, ಇನ್ನು ಮುಂದೆ ಮಾಡ್ಬೇಕಾಗ್ತದೆ. ಈಗ ಹಳ್ಳ ಹೊಳೆಯಲು ನೀರ್ ಕಡಿಮೆ ಆಗ್ತಾ ಬರ್ತದೆ. ಈ ಸದ್ಯ ಮಾಡ್ಲಿಲ್ಲ ಅಷ್ಟೇ, ಇನ್ನೊಂದು 1-2 ವರ್ಷದಲ್ಲಿ ಮಾಡುವುದೇ. ಅದು ಕಡಿಮೆ ಆಗ್ತಾ ಬರ್ತಾ ಇದೆ, ಅಂದ್ರೆ ಈ ಜರಿ ಕಡಿಮೆ ಆಗ್ತಾ ಬರ್ತಾ ಇಲ್ಲ. ಈ ರೀತಿ ಹಾಯಿ ನೀರು ಬಿಡ್ತಿರಲ್ಲ, ಅದಕ್ಕೆ ಹೆಚ್ಚಾಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತಾ? ನೀರು ಕರೆಕ್ಟ್ ಹೋಗಿದೆ ಮತ್ತೆ ನೋಡಿದ್ರೆ ಈ ಸದ್ಯ ಸರಿ ಇದೆ ನಮ್ಗೆ. ಅಂದ್ರೆ ಹೆಚ್ಚಿಗೆ ಮಳೆಗಾಲದಲ್ಲಿ ಸ್ವಲ್ಪ ಅಂದ್ರೆ ಅದು ಕಾಲುವೆ ಇರ್ತದಲ್ಲ, ಕಾಲುವೆಯಲ್ಲಿ ಹೋಗ್ಬಿಡ್ತದೆ. ಬೇಸಿಗೆಯಲ್ಲಿ ಮಾತ್ರ ನಾವು ನೀರನ್ನ ಅಷ್ಟೇ ಪ್ರಮಾಣದಲ್ಲಿ ಕೊಟ್ರೆ ಅದು ಹೆಚ್ಚಿಗೆ ಆಗುದಿಲ್ಲ. ಅದಕ್ಕೆ ಈಗ ವಾರಕ್ಕೊಂದ್ಸಲ ಹಿಂಗೆ ಕೊಟ್ಟರೆ ಹೆಚ್ಚಿಗೆ ಆಗುದಿಲ್ಲ. ನಾವು ಅಷ್ಟೇ ಕೊಡುದು. ಬಸಿಗಾಲುವೆ ಬಸಿಗಾಲುವೆ ಉಂಟು ತೋಟದಲ್ಲೆಲ್ಲ, ಬೇಕೇ ಬೇಕಾದ್ರೆ. ಹೌದು, ಅದು ಬೇಕೇ ಅಲ್ಲ. ತೋಟದಲ್ಲಿ ಬಸಿಗಾಲುವೆ ಇಲ್ದೇ ಹೋದ್ರೆ ಜವಳ ಆಗ್ಬಿಡ್ತಾರೆ ಭೂಮಿ. ಮತ್ತೆ ಸುಣ್ಣ ವರ್ಷಕ್ಕೊಂದ್ಸಲ ಹಾಕ್ತಿರೋ 2 ಸಲ ಸುಣ್ಣ? 2 ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ಡೇ ವರ್ಷ ಹಾಕುದಿಲ್ಲ. ಬೇಕಾಗಿಲ್ಲ, ಬೇಕಾಗಿಲ್ಲ ನಮಗೆ ಗೊತ್ತಿಲ್ಲ. ನಾವು ಹಾಕುದಷ್ಟು ಸುಣ್ಣ ಹಾಕ್ಬೇಕು ಅಂದ್ರೆ ಹಾಕ್ಬೇಕು. ಈ ಕೃಷಿ ಅವಲಂಬನೆ ಯಾರು ಹೇಳಿದ್ರೆ ನಾವು ಅದನ್ನು ಮಾಡಬಹುದು. 2 ವರ್ಷಕ್ಕೊಂದ್ಸಲ ಹಾಕ್ತೇವೆ ಸುಣ್ಣವನ್ನ. ಗೊಬ್ಬರ ಹಾಕುದು ವರ್ಷಕ್ಕೊಂದ್ಸಲ, ಗೊಬ್ಬರ ಹಾಕುದು ವರ್ಷಕ್ಕೊಂದೇ ಸಲ. ರಾಸಾಯನಿಕ ಹಾಕಲ್ಲ, ರಾಸಾಯನಿಕ ಹಾಕಲ್ಲ. ಈ ಕೊಟ್ಟಿಗೆ ಗೊಬ್ಬರ ಇಲ್ಲದ್ರೆ ಈಗ ಈಗ ಬಂದಿದಲ್ರಿ ಸಾವಯವ ಗೊಬ್ಬರ ಅಷ್ಟೇ, ಬಿಟ್ಟರೆ ರಾಸಾಯನಿಕ ಯಾವುದು ಇನ್ನು ಪ್ರಯೋಗ ಮಾಡಲಿಲ್ಲ, ಮಾಡುವುದಿಲ್ಲ ಸದ್ಯ. ಈ ಸಾವಯವ ಗೊಬ್ಬರ ಕೊಂಡು ಹಾಕ್ತೀರಿ? ಕೊಂಡು ಹಾಕ್ತೀವಿ, ಹೊರಗಡೆ ತರ್ಸಾಕ್ತೇವೆ. ಅಂದ್ರೆ ಇದು ಹೇಗಿದೆ ರೇಟ್? ಅದೆಲ್ಲ ರೇಟ್ ಅಂದ್ರೆ ಈಗ ಇಲ್ಲೆಲ್ಲ ಎಷ್ಟೊಂದು 20,000 ಹೇಳ್ತಾರೆ ಒಂದು ಲೋಡಿಗೆ, ಒಂದು 400-500 ಬುಟ್ಟಿ ಅಂದ್ರೆ ಈಗ ಪ್ಲಾಸ್ಟಿಕ್ ಬುಟ್ಟಿ ಬರ್ತದೆ ಅಲ್ರಿ, ಅದ್ರಲ್ಲೊಂದು 400 ಬುಟ್ಟಿ ಬರ್ತದೇನೋ ಅಷ್ಟೇ, 400 ಬುಟ್ಟಿ ಬರ್ತದೆ, ಅದಕ್ಕೆ ಒಂದು 20,000 ಹೇಳ್ತಾರೆ. ಇಲ್ಲಿಗೆ ಇದು ಹಾಕ್ಲಿಕ್ಕೆ ಒಂದು 10,000-15,000 ರೂಪಾಯಿ ಖರ್ಚಾಗ್ತದೆ. ಮತ್ತೆ ಅಂದ್ರೆ ಎಷ್ಟಾಯ್ತು ಹೇಳಿ? 35,000 ರೂಪಾಯಿ ತರ್ಲಿಕ್ಕೆ ಹಾಕ್ಲಿಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ಇರುವಂತ ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ಅಂದ್ರೆ ನಮ್ದು ರಾಸು ಎಲ್ಲ ಬಾಳಿಲ್ಲ, ಒಂದು 2 ಇದ್ದಾವೆ ಅಷ್ಟೇ, ಅದೇನು ಭಾಳ ಆಗುದಿಲ್ಲ. ಅದೊಂದು 200-300 ಗಿಡಕ್ಕೆ ಬರ್ತದೆ, ಅದು ನಮ್ಮ ಸ್ವಂತದ್ದು. ಬಾಕಿ ಎಲ್ಲ ತೊಂದು ಹಾಕುದಿಲ್ಲ. ಅಂದ್ರೆ ನಾವೇನ್ ಮಾಡ್ತೇವೆ, ಈಗ 1.5 ಎಕರೆ ಇದ್ರೆ 1.5 ಎಕರೆ ಈ ಸಲ ಹಾಕ್ತೇವೆ, 1.5 ಎಕರೆ ಮತ್ತೆ 1.5 ಎಕರೆ ಮುಂದಿನ ಇದ್ರಲ್ಲಿ ಹಾಕ್ತೇವೆ. ಅಂದ್ರೆ ಪ್ರತಿ ವರ್ಷ ನಾವು ಗೊಬ್ಬರ ಹಾಕುದಿಲ್ಲ, 1 ವರ್ಷ ಬಿಟ್ಟು 1 ವರ್ಷ. ನಿಮ್ಮಲ್ಲಿ ತೆಂಗಿನ ಗರಿ ಬೀಳುತ್ತೆ, ಅಡಿಕೆ ಗರಿ ಬೀಳುತ್ತೆ, ಹಾಳೆಗಳು ಬೀಳ್ತವು, ಕಳೆಗಳು ಇರುತ್ತೆ, ತೆಗಿತಾ ಇರ್ತೀರಿ, ಅದು ಮತ್ತದು ಸಾವಯವ ಪದಾರ್ಥ ಇರುತ್ತೆ, ಇವೆಲ್ಲವನ್ನು ಏನು ಮಾಡ್ತೀರಿ? ಈಗ ಅಡಿಕೆ ಗರಿಯನ್ನು ಅಲ್ಲೇ ಇಡ್ತೇವೆ ತೋಟದಲ್ಲೇ, ಎಲ್ಲ ಕೊಚ್ಚಿ ಹಾಕಿಬಿಡ್ತೇವೆ. ಈಗ ತೆಂಗಿನ ಅಂದರೆ ತೆಂಗಿನ ಮಣ್ಣು ಬುಡಕ್ಕೆ ಕೊಚ್ಚಿ ಹಾಕ್ತೇವೆ ತೆಂಗಿನ ಗರಿ. ಅದು ಸ್ವಲ್ಪ ಏನು ಹೇಳ್ತಾರೆ, ನೀವೇನು ಹೇಳ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಹೆಡೆಪಂಟೆ ಅಂತ ಹೇಳ್ತೇವೆ ಅದಕ್ಕೆ, ಅದೆಲ್ಲ ಅದು ಸುತ್ತಲೂ ಕೊಚ್ಚಿ ಹಾಕೋದೇ, ಬಾಕಿ ಅದಕ್ಕೆ ಏನು ಉಪಯೋಗಿಸ ಮಾಡೋದಿಲ್ಲ. ಅದ್ರ ಕೆಲವು ಜನ ಅದನ್ನ ಇವರು ಅಲ್ಲಿಗೆ ಉಪಯೋಗಿಸ್ತಾರೆ, ನಾವು ಉಪಯೋಗಿಸೋದಿಲ್ಲ. ಅದ್ರ ಈ ಹಾಳೆಯನ್ನು ಸ್ವಲ್ಪ ಉಪಯೋಗಿಸ್ತೇವೆ ನಾವು ಊರು ಅಲ್ಲಿಗೆ. ಅಂದ್ರೆ ಆ ಸೋಗೆ ಬರ್ತಲ್ಲ, ಅಡಿಕೆ ಸೋಗೆ, ಅದನ್ನಲ್ಲೇ ಗಿಡದ ಬುಡಕ್ಕೆ ಕೊಚ್ಚಿ ಹಾಕೋದೇ. ಅಡಿಕೆ ಸಿಪ್ಪೆ, ಅಡಿಕೆ ಸಿಪ್ಪೆ ನಾವು ತೋಟಕ್ಕೆ ಹಾಕೋದಿಲ್ಲ, ಅದನ್ನ ಹೊರಗಡೆ ಹಾಕ್ತೇವೆ. ಇಲ್ಲದ್ರೆ ಅದನ್ನ ಎಂತ ಮಾಡ್ತಾರೆ, ಸುಟ್ಟು ಬಿಡ್ತೇವೆ. ಅದ್ರ ಅದು ಅಡಿಕೆ ಗಿಡಕ್ಕೆ ಹಾಕ್ಲಿಕ್ಕಿಲ್ಲ ಅಂತ ಅದು, ಅದು ಯಾಕೆಂದ್ರೆ ನಮ್ಗೆ ಹೇಳ್ತಾರೆ, ನಮ್ಗೆ ಅದ್ರ ಬಗ್ಗೆ ಏನಮ್ಮ ಅಂದ್ರೆ ವಿಶೇಷ ಏನಿಲ್ಲ, ಅಡಿಕೆ ಗಿಡಕ್ಕೆ ಹಾಕಬಾರ್ದವ್ರು ಅಂತಾರೆ. ಹಾಕಿದ್ರೆ ಆ ಬೇರುಂಟ ಏನುಂಟಲ್ಲ ಅಡಿಕೆ ಗಿಡದ್ದು ಮೇಲ್ಗಡೆ ಬರ್ತದೆ ಅಂತ, ಅಡಿಕೆ ಗಿಡ ಸುತ್ತಲೂ ಹಾಕ್ಬಿಟ್ರೆ ಬೇರೆ ಕೆಳಗೆ ಹೋಗೋದಿಲ್ಲ, ಮೇಲೆ ಬಂದ್ಬಿಡ್ತೇವೆ. ಅಂದ್ರೆ ಅದು ಸ್ವಲ್ಪ ಸುಮ್ಮಂಗಿರ್ತಲ್ಲ ಅಡಿಕೆ ಮೇಲ್ಗಡೆ ಬರ್ತದೆ ಹೇಳಿ ಹಾಕಬಾರ್ದು ಅಂತ ಹೇಳ್ತಾರೆ, ಹಂಗೆ ನಾವು ಹಾಕೋದಿಲ್ಲ. ಎಲ್ಲರೂ ರೈತರು ಸುತ್ತಮುತ್ತ ಹೆಂಗ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಕೆಲವು ಜನ ಹಾಕಲೂಬಹುದು. ಈ ನಾವೆಲ್ಲ ಅಡಿಕೆ ಸಿಪ್ಪೆಯನ್ನ ಬೆಂಕಿ ಹಾಕಿ ಸುಟ್ಟೆ ಬೂದಿ ಮಾಡಿ ಹಾಕ್ತೇವೆ, ಬೂದಿ ಮಾಡಿ ಹಾಕ ತೊಂದ್ರಲ್ಲಂತೆ ಅಡಿಕೆ ಗಿಡಕ್ಕೆ. ಅದನ್ನ ತಿಪ್ಪೆಯಲ್ಲಿ ಹಾಕಿ 1-2 ವರ್ಷ ಕಳಿಲಿಕ್ ಬಿಟ್ಟರೆ ಅದಕ್ಕೂ ಕೂಡ ಬೇಗ ಕಳಿಸ್ಲಿಕ್ಕೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಇದಾವೆ ಅಂತಂದು ಹಾಕಿ ಅಡಿಕೆ ಸಿಪ್ಪೆ ಆಗ್ಬೋದು, ತೆಂಗಿನ ನಾರು ಕೂಡ ಹುಣ್ಣು ಆಗ್ಬೋದು, ಅಷ್ಟು ಬೇಗ ಕರಗಿಸ್ಬಿಡುತ್ತವೆ ಸೂಕ್ಷ್ಮಾಣುಜೀವಿಗಳು, ಹೋಗಿ ಅದನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತು ಬೇಗ ಕರಿಗೋಗುತ್ತೆ ಗೊಬ್ಬರ. ಅದನ್ನ ಹಾಕ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಯಾವಾಗ ಗಿಡದು ಬೇರುಗಳು ಮ್ಯಾಲ್ ಬರ್ತಾವ ಅಂದ್ರೆ ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತಲ್ಲ, ಅವಾಗ ಸ್ವಲ್ಪ ಉಸಿರಾಡಕ್ಕೆ ಮ್ಯಾಲ್ ಬರ್ತವೆ. ಅಂದ್ರೆ ನಾವು ಮೇಲ್ಗಡೆ ಹಾಕಿರ್ತೇವಲ್ಲ, ಮಣ್ಣು ನೀವು ಜಾಸ್ತಿ ಮಣ್ಣು ಹಾಕಿದ್ರು ಮ್ಯಾಲ್ ಬರ್ತಾವ, ಮ್ಯಾಲ್ ಬರ್ತಾವ, ಬೇರೆ ಏನ್ ಹಾಕಿದ್ರು ಮ್ಯಾಲ್ ಬರ್ತಾವ. ಉಸಿರಾಟಕ್ಕೆ ತೊಂದರೆ ಆಯ್ತಂದ್ರೆ ಅಂದ್ರೇನು, 1 ಫೀಟ್ ಒಳಗೆ ಅವು ಉಸಿರಾಡುವಂತ ಬೇರುಗಳು ತಂತು ಬೇರು ಅಂತೀವಿ ಅಷ್ಟರಲ್ಲೇ ಹರಡ್ತಾ ಇರ್ತಾವು, ತಾಯಿ ಬೇರು ಕೆಳಗಡೆ ಹೋಗ್ತಾ ಇರ್ತಾವ, ಅವಕ್ಕೆ ಏನ್ ಮಾಡಕ್ಕ ಇದಾಗಲ್ಲ. ಆಹಾರ ತಗೊಳ್ಳುವಂತವು, ನೀರು ತಗೊಳ್ಳುವಂತವು, ಉಸಿರಾಡುವಂತ ಬೇರುಗಳು ಮೇಲೆ ಹರಡಿರ್ತಾವ, ಅವು ಎಲ್ಲೆಲ್ಲಿ ತೇವಾಂಶ ಸಿಗುತ್ತೆ ಹಂಗೆ ಹೋಗ್ತಾ ಇರ್ತಾವ, ಅದ್ರ ಮೂಲಕ ಪೋಷಕಾಂಶ ಪಡ್ಕೊಂತಾವ, ಅದನ್ನೇ ಉಸಿರಾಡ್ತಾವ. ಈ ತಂತ್ರ ಇದು, ವಿಜ್ಞಾನ ಇದು, ವಿಜ್ಞಾನ. ಹಾಗಾಗಿ ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಮ್ಯಾಲ್ ಬರುದು ಹಂಗೇನಲ್ಲ, ಅದ್ ಕರಗಿ ಸಾಕ್ಬೋದು. ಕರಗಿಸಿ ಅಂದ್ರೆ ಕೆಲವು ಕಡೆ ಏನ್ ಮಾಡ್ತಾರೆ, ದೊಡ್ಡ ಗೊಬ್ಬರ ಗುಂಡಿ ಹಂಗೆ ಮಾಡಿ ಅದಕ್ಕೆಲ್ಲ ಈ ಜೀವಸಾರ ಘಟಕ ಮಾಡಿ ಅದ್ರೊಳಗೆ ಹಾಕಿ ನಂತರ ಈ ಕೊಟ್ಟಿಗೆಯಿಂದ ಹೋಗುವಂತ ಏನು ಸಗಣಿ ಅಂದ್ರೆ ಗಂಜಲಲ್ಲಿ ಇರ್ತಲ್ಲ ಅದನ್ನ ಹಾಕಿ ಮಾಡೋರು ಇದ್ದಾರೆ, ಹಂಗೆ ನಾವು ಮಾಡ್ಲಿಲ್ಲ ಇನ್ನು, ಅದನ್ನ ಮಾಡಿ ಹಾಕೋರು ಇದ್ದಾರೆ. ಅಂದ್ರೆ ಅದೊಂದು 1 ವರ್ಷ 1-2 ವರ್ಷ ಬಿಡ್ಬೇಕಂತ ಹಂಗೆ, ಅಂದ್ರೆ ಈಗ ಹಾಕಿದ್ರೆ ಮತ್ತೆ 3 ವರ್ಷ ತೆಗಿಯಂಗಿಲ್ಲ, 2 ವರ್ಷ ಹಂಗೆ ಬಿಟ್ಬಿಡ್ಬೇಕು. ಅಂದ್ರೆ ಅಡಿಕೆ ಸಿಪ್ಪೆ ಎಲ್ಲವ ಪುಡಿ ಪುಡಿ ಆಗ್ತವೆ, ಅಂದ್ರೆ ಕ್ರಿಮಿ ಎಲ್ಲ ಬೆಳೆದು ಅಂದ್ರೆ ಕೆಲವು ಸೂಕ್ಷ್ಮಜೀವಿ ಬೆಳೆದು ಅದನ್ನ ಪುಡಿ ಮಾಡ್ತವೆ. ಅಂದ್ರೆ ಈಗ ಎರೆಗೊಬ್ಬರ ಬರ್ತದಲ್ಲ ಆತರ ಬರ್ತದೆ ಅಂತ ಹಂಗ ಮಾಡಿದ್ರೆ, ನಮ್ಮ ನಾವು ಮಾಡ್ಲಿಲ್ಲ ಇನ್ನು, ಮಾಡಿದವ್ರು ಹೇಳ್ತಾರೆ ಹಂಗ ಮಾಡ್ಬೋದು ಹೇಳಿ. ಇಲ್ಲಿ ಎರೆಗೊಬ್ಬರದ ಒಂದ್ ಸ್ವಲ್ಪ ಸಮಸ್ಯೆ ಏನಂತ ಹೇಳಿದ್ರೆ ಮಳೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ ನಮ್ಮಲ್ಲಿ. ಇಲ್ಲಿ ಕೂಡ ಮಾಡ್ತಾ ಇದಾರೆ ಎರೆಗೊಬ್ಬರ ತಯಾರು ಮಾಡ್ತಾ ಇದ್ದಾರೆ ಗೊಬ್ಬರ, ಇಲ್ಲಿ ಯಾರು ವಿಶೇಷ ಮಾಡುವಂಗಿಲ್ಲ, ಮಾಡ್ದಂಗೆ ಯಾರು ಇಲ್ಲ, ಕೆಲವು ಜನ ಮಾಡ್ತಾರೆ ಏನೋ ಗೊತ್ತಿಲ್ಲ, ಇಲ್ಲಿ ಮಾಡುವುದಿಲ್ಲ. ಇಲ್ಲಿ ಎರೆಗೊಬ್ಬರ ಬೇಕಂದ್ರೆ ಹೊರಗಡೆ ತರ್ತಾರೆ ಬಿಟ್ರೆ, ಈಗ ನೀವು ಒಂದು ಕೊಚ್ಚಿ ಕೊಚ್ಚಿ ಹಾಕ್ತಿರಲ್ಲ ಗರಿಗಳನ್ನು ಸುತ್ತು ಕಡೆ ಮುಚ್ಚಿಗೆ ಅಂತಾರೆ, ಮುಚ್ಚಿಗೆ ಮಾಡೋದ್ರಿಂದ ಇದು ಎಷ್ಟು ದಿನ ಕರಗ್ತದ? ಈ ಮುಚ್ಚಿಗೆ ಮಾಡೋದ್ರಿಂದ ಅದೊಂದು 6 ತಿಂಗಳ ಬೇಕೇನು ಕರಗುತ್ತೆ. ಯಾವ್ದೇ ಅಡಿಕೆ ಇದೆಲ್ಲ ಕರ್ಗೋಗ್ಬಿಡ್ತಲ್ಲ, ಗರಿಗಳು ಗರಿಗಳು ಕರ್ಗೋಗ್ತವೆ, ಉರುವುದಿಲ್ಲ. ಗಿಡ ಗರಿಗಳ ಮಧ್ಯೆ ಇರುತ್ತಲ್ಲ ಗಿಡ, ಅದು ಹೋಗ್ತದೆ ಒಂದು 6 ತಿಂಗಳದಲ್ಲಿ ಹೋಗ್ಬಿಡ್ತದೆ. ಹೌದೌದು, ಮಳೆಗಾಲದಂತೂ ಇರುವುದಿಲ್ಲ ಅದು. ಇನ್ನು ಬೇಸಿಗೆಲ್ಲ ಹಾಕ್ಬಿಟ್ರೆ ಮಳೆಗಾಲ ನಂತರ ಅದು ಇರುವುದಿಲ್ಲ, ಎಲ್ಲ ಪುಡಿ ಪುಡಿ ಆಗ್ಬಿಡ್ತದೆ. ಅಡಿಕೆದಾಗಲಿ ತೆಂಗಿಂದಾಗಲಿ, ತೆಂಗಿಂದ ಒಂದು 6 ತಿಂಗಳ ನಂತರ ಎಲ್ಲ ಪುಡಿ ಪುಡಿ ಆಗ್ತದೆ. ಮೆಣಸು ಹಾಕಿಲ್ಲ, ಮೆಣಸಿನ ಬೆಳೆ ಆ ಮೆಣಸು ವಿಶೇಷ ಇಲ್ಲ, ಒಂದು ಅಂದ್ರೆ ನಮ್ಮ ಖರ್ಚಿಗಷ್ಟೇ, ಅದು ವಿಶೇಷ ಏನಿಲ್ಲ. ಹೇಗೆ ಬೆಳೆದಿದೆ ಅದು? ಬೆಳೆದಿದೆ ಚಲೋ ಬರ್ತಾ ಇದೆ, ನಮ್ ಖರ್ಚಿಗಷ್ಟೇ ಅದು ವಿಶೇಷ. ನಾವು ಕೃಷಿ ಮಾಡುವುದಂದ್ರೆ ಈಗ ಅಡಿಕೆಗೆ ಹಾಕುದಷ್ಟೇ ಬಿಟ್ರೆ ಅದಕ್ಕೆ ವಿಶೇಷ ಕೆಲವು ಕಡೆ ಏನ್ ಮಾಡ್ತಾರೆ, ಅದಕ್ಕೆ ಬೇಕಾಗುವಂತ ಪೋಷಕಾಂಶವನ್ನು ಕೊಡ್ತಾರೆ. ಕೆಲವು ಕಟ್ಟೆ ರೋಗ ಬರ್ತದೆ, ಕೊಳೆ ರೋಗ ಕಟ್ಟೆ ರೋಗ ಬರ್ತದೆ, ಅದಕ್ಕೆ ಕೆಲವು ಸ್ಪ್ರೇ ಮಾಡ್ತಾರೆ. ನಾವು ಅದೆಲ್ಲ ಮಾಡುವುದಿಲ್ಲ, ಅಂದ್ರೆ ಬೇಕಾಗಿಲ್ಲ ಮಾಡ್ಲಿಲ್ಲ ಇನ್ನು. ಕೆಲವು ಕಡೆ ಮಾಡ್ತಾರೆ ಅದು. ಪ್ರಯೋಗಕ್ಕೊಂದು 10-15 ಬಳ್ಳಿ ಹಾಕ್ರಿ, ಯಾಕೆ ಗೊತ್ತಾ? ನನಗೆ ಮನೆಗೆ ಅಷ್ಟ ಅಂತೇಳಿ ಅಂದ್ರೆ ಇನ್ನು ಚಂದ ಬಂತಪ್ಪ, ಮಾರ್ಲಿಕ್ಕೆ ಮಾರಿ ಇಲ್ಲ ನಿಮ್ಮ ಸಂಬಂಧಿಕರಿಗೆ ಕೊಡಿ, ಚಂದ ಬಂದಿದ್ದನ್ನು ಯಾಕೆ ಬಿಡ್ತೀರಿ ಅಂತ. ಅಲ್ಲ, ಅದನ್ನ ಮಾಡಬಹುದು ಇನ್ ಮುಂದೆ, ಅಂದ್ರೆ ಪ್ರಯೋಗ ಮಾಡ್ಲಿಲ್ಲ ಅದನ್ನು ಮಾಡಿ ಅದ್ಮುಂದೆ. ಯಾಕಂದ್ರೆ ನೀವು ನೋಡ್ರಿ, ನಾನು ಯಾಕೆ ಇಷ್ಟೆಲ್ಲ ಗೊಬ್ಬರದ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, 35,000 ರೂಪಾಯಿ ಪ್ರತಿ ವರ್ಷ ಇಷ್ಟೆಲ್ಲಾನು ಖರ್ಚು ಮಾಡ್ತಿರಲ್ಲ, ಉಳಿಸ್ಬಹುದು. ಅಲ್ಲಿ ಪೋಷಕಾಂಶ ಎಷ್ಟಿದೆ ಅಷ್ಟೇ ಪೋಷಕಾಂಶ ನಮ್ಮ ಹೊಲದಲ್ಲೇ ತಯಾರಾಗುತ್ತೆ. ಎಲೆಗಳು ಗರಿಗಳು ಹಾಳೆಗಳು ಇವೆಲ್ಲ ಬೀಳ್ತಾ ಇರ್ತಾವಲ್ಲ, ನಿಸರ್ಗ ಕೆಳಗೆ ಯಾಕೆ ಹಾಕೊಳ್ಳುತ್ತೆ? ಅದು ಗೊಬ್ಬರ ಆಗಲಿ ಅಂತ, ಗೊಬ್ಬರ ಆಗಲಿ ಅಂತ ಹಾಕೊಂಡಿದ್ದನ್ನು ನಾವು ಆರಿಸಿ ಸುಟ್ಟು ಹಾಕ್ತೀವಿ ಅಂತ. ನಿಸರ್ಗದ ವಿರುದ್ಧ ಅಲ್ಲ ಇದು. ಹೌದು, ಈಗ ಅಡಿಕೆ ಸಿಪ್ಪೆಯನ್ನು ಸುಡ್ತೇವೆ ಬಿಟ್ರೆ, ಈಗ ನಾವು ಅಡಿಕೆ ಸೋಗೆಯನ್ನು ಅಥವಾ ತೆಂಗಿನ ಗರಿಯನ್ನು ಅದನ್ನ ನಾವು ಸುಟ್ಟು ಹಾಕೋದಿಲ್ಲ, ಅಂದ್ರೆ ಆ ಗಿಡದ ಸುತ್ತಲೇ ಹಾಕ್ತೇವೆ ಬಿಟ್ಟರೆ ಅದನ್ನ ನಾವು ಸುಟ್ಟು ಅದು ಗೊಬ್ಬರ ಮಾಡಿದ್ರೆ ಅಲ್ಲೇ ಗೊಬ್ಬರ ಆಗುತ್ತೆ, ಕರಗಿದೆ ಅಂದ್ರೆ ಗೊಬ್ಬರ ಆಯ್ತು, ಅಲ್ಲೇ ಗೊಬ್ಬರ ಆಗ್ತದೆ. ಅದು ಪೋಷಕಾಂಶ ಏನೇ ಹೊರಗಿಂದ ತರೋದು ಏನು? ತೆಂಗಿನ ಗಿಡಕ್ಕೆ ಅದು, ಈ ತೆಂಗಿನ ಗಿಡಕ್ಕೆ ಈಗ ನಾವು ಗರಿ ಏನಿದೆ ನಾರಿದೆ ಅದನ್ನೇ ಹಾಕಿದ್ರೆ ಫುಲ್ ಗೊಬ್ಬರನೇ ಅಂತ ಅದು ಹೇಳ್ತಾರೆ ನಮಗ್. ನಾವು ಅಂದ್ರೆ ನಾವು ಹೇಳಿದ್ದನ್ನೇ ಕೇಳುದೇ ಬಿಟ್ರೆ ಕೃಷಿಯಲ್ಲಿ ಇವ್ರ ಈ ಕೆಲವು ಕಡೆ ಏನ್ ಮಾಡ್ತಾರೆ ಅದನ್ನ ತೆಗೆದು ತಗೊಂಡೋಗಿ ಎಲ್ಲ ಹೋಗ್ಬಿಡ್ತಾರೆ. ಈಗ ಮಡ್ಲನ್ನ ಸುಟ್ಟು ಬಿಡ್ತಾರೆ, ಈಗ ಗರಿ ಉಂಟಲ್ಲ ಬೆಂಕಿ ಹಾಕ್ತಾರೆ ಫುಲ್ಲು, ಅದು ಅದು ಪೋಷಕಾಂಶ ಅದಕ್ಕೆ ಬೇಕಂತ ಅದು ಹೇಳ್ತಾರೆ. ಅದಕ್ಕೆ ಮಣ್ಣು ಕೂಡ ಹೇಗೆ ತಯಾರಾಗಿದೆ, ಕಲ್ಲಿನ ಪುಡಿಯಿಂದ ಮತ್ತು ಮಿನರಲ್ಸ್ ಅಂತೀವಲ್ಲ ಲವಣಗಳು ಮಿನರಲ್ಸ್, ಅದರಿಂದ ತಯಾರಾಯಿತು ಮಣ್ಣು. ಜೊತೆಗೆ ಸಾವಯವ ಪದಾರ್ಥ ಇರುತ್ತೆ, ಸಾವಯವ ಪದಾರ್ಥ ಮಣ್ಣು ಗಾಳಿ ಇವು ಮೂರು ಸೇರಿದಾಗ ಮಣ್ಣು ಕರೆಕ್ಟ್ ಆಗಿರುತ್ತೆ. ಎಲ್ಲವೂ ಇರಬೇಕು, ಬರೀ ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಗಾಳಿ ಇರಲ್ಲ, ತೇವಾಂಶನೂ ಬೇಕು ಗಾಳಿನೂ ಬೇಕು. ಗಾಳಿ ಕೂಡ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದು, ಅವನ್ನ ನೋಡ್ತಾ ಇರಬೇಕು. ಅದನ್ನ ನೋಡಿ ಇದ್ರ ಮೇಲೆ ನಾವು ನೀರನ್ನ ಕೊಡಬೇಕು ಬೆಳೆಗಳಿಗೆ ಅಲ್ವಾ? ಹೌದು, ಅಂದ್ರೆ ಅದಕ್ಕೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಕೊಟ್ರೆ ನೀರನ್ನ, ಅಂದ್ರೆ ಫಲ ಬರ್ತದೆ. ಈಗ ಹೆಚ್ಚಿಗೆ ಕೊಟ್ಟು ಬಿಟ್ರೆ ಜವಳ ಆಗ್ಬಿಡ್ತದೆ. ಮನುಷ್ಯನಿಗೆ ಒಂದು ತಂಬಿಗೆ ನೀರು ಬೇಕು ಅಂದಾಗ ತಂಬಿಗೆ ನೀರು ಕೊಡ್ಬೇಕು, ಬಾವ್ಯಾಗ ಹೋಗಿ ತಳ್ಳುದಲ್ಲ ಅಂತ. ಹೌದು, ಕೊಡೆ ಕೊಡಗಟ್ಲೆ ಕುಡಿಯುವುದಲ್ಲ ಅದು. ಅಂದ್ರೆ ಆ ಗಿಡಕ್ಕೂ ಅದೇ ಟೈಪ್ ಕೊಡ್ಬೇಕಾಗ್ತದೆ ನಾವು, ಹೆಚ್ಚಿಗೆ ಕೊಟ್ಟರು ಅಂದ್ರೆ ಹಾನಿನೇ ಅದು. ಅದಕ್ಕೆ ಕಾಡು ನೋಡಿ ಕೃಷಿ ಮಾಡು ಹಿರಿಯರು ಹೇಳಿದ ಮಾತು, ಕಾಡಿನೊಳಗೆ ಯಾರು ಉಳುಮೆ ಮಾಡ್ತಾರೆ, ಯಾರು ಗೊಬ್ಬರ ಹಾಕ್ತಾರೆ? ಹೆಂಗ ನೋಡ್ರಿ ಬೆಟ್ಟಗಳು ಎಷ್ಟು ಹಸಿರಾಗಿ ನಿಂತವು, ಯಾರು ನೀರು ಹಾಕ್ತಾ ಇದಾರೆ? ನೀರು ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ಆಹಾರ ಅಂದ್ರೆ ಅಲ್ಲಿ ಬಿದ್ದದ್ದೇ ಬಿದ್ದಿದ್ದು. ಈಗ ನಾವೆಂತ ಹೇಳ್ತೇವೆ, ತರ್ಕು ತರ್ಕಂದೇ ಗೊಬ್ಬರ ಬಿಟ್ರೆ ಈಗ ಮೇಲಿಂದ ಬಿದ್ದ ನೀರು ಅಂದ್ರೆ ಗಿಡ ಹಸಿರಾಗಿ ಇರ್ತದೆ ಅಲ್ಲ, ಬೇಸಿಗೆ ಹಸಿರಾಗಿ ಇರ್ತವೆ. ಈಗ ಹೇಗೆ ನಡೀತು ಚಮತ್ಕಾರ? ನಿಸರ್ಗ ಒಂದು ಶಕ್ತಿ ಕೊಟ್ಬಿಟ್ಟಿದೆ. ಇಲ್ಲಿ ನಾವು ಬೆಳೆಯನ್ನ ತಂದು ಸಂಗೋಪನೆ ಮಾಡ್ತೀವಿ, ಒಂದ್ ಸ್ವಲ್ಪ ರೋಗ ರುಜಿನ ಬರಲ್ದಂಗ್ ನೋಡ್ಕೊಂತೀವಿ, ಅದಕ್ಕೇನು ತೊಂದರೆ ಆಯ್ತು, ನಮ್ಗೆ ಆರ್ಥಿಕ ತೊಂದರೆ ಆಗತ್ತಲ್ಲ ಅಂತ ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿ ಇರುತ್ತೆ. ನಿಸರ್ಗದ ನಿಯಮವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಕೃಷಿ ಬದುಕು ಹೇಗೆ ಅನಿಸ್ತಾ ಇದೆ? ಕೃಷಿ ಬದುಕು ಈ ನಮ್ ಸದ್ಯ ಚಲೋ ಅನಿಸ್ತಾ ಇದೆ, ಈ ಮುಂದಿನವ್ರದ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನು ನಮ್ಮ ಹುಡುಗರ ಈ ಸದ್ಯ ಚಲೋ ಇದೆ ನಮ್ಮ ಕೃಷಿಯಲ್ಲಿ, ಅಂದ್ರೆ ಈಗ ಅಡಿಕೆಗೂ ಒಂದ್ ರೇಟ್ ಇದೆ ಅಲ್ಲ, ಅಂದ್ರೆ ನಾವು ಖರ್ಚು ಮಾಡೋದು ಒಂದ್ 50% ಆದ್ರು ನಮ್ಮ ಜೀವನಕ್ಕೆ ಸಾಕಲ್ಲ.

ಈ ಕುದುರೆ ಮೆಂತೆ ಮೇವಿನ ಬೆಳೆಯ ಬೇಸಾಯಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಪ್ರತಿ ಹೆಕ್ಟೇರಿಗೆ ಬೀಜ 1 ಕಿಲೋಗ್ರಾಂ, ಸಾವಯವ ಗೊಬ್ಬರ 20 ಟನ್. ಬಿತ್ತನೆ ಕಾಲಕ್ಕೆ ಎಲ್ಲಾ ಗೊಬ್ಬರಗಳನ್ನ ಈ ಬೆಳೆಗೆ ಕೊಡಬೇಕು. ಬಿತ್ತುವ ಮೊದಲು ಬೀಜಗಳನ್ನು ರೈಜೋಬಿಯಂನಿಂದ ಬೀಜೋಪಚಾರವನ್ನ ಮಾಡಬೇಕು. ಬೀಜವನ್ನು 30 ಸೆಂಟಿಮೀಟರ್ ಸಾಲುಗಳಲ್ಲಿ ಬಿತ್ತಬೇಕು ಹಾಗೂ ಬಿತ್ತನೆಯ ಆಳ 2-3 ಸೆಂಟಿಮೀಟರ್ಗಿಂತ ಮೀರಬಾರದು. 8-10 ದಿವಸಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಬಿತ್ತಿದ 60 ದಿವಸಗಳಲ್ಲಿ ಮೇವು ಕಟಾವಿಗೆ ಬರುತ್ತದೆ. ನಂತರ ಪ್ರತಿ 20-25 ದಿವಸಗಳಿಗೊಮ್ಮೆ ಕಟಾವಿಗೆ ಬರುತ್ತದೆ. ಸಾಮಾನ್ಯವಾಗಿ ವರ್ಷದಲ್ಲಿ 8-10 ಕಟಾವುಗಳನ್ನು ಮಾಡಬಹುದು. ಉತ್ತಮ ಕುಳೆ ಬೆಳೆಯಾಗಿ ಮೊದಲಿನ 4ನೆಯ ಹಾಗೂ 7ನೆಯ ಕಟಾವನ್ನು ಬೆಳೆಯು 50% ಹೂವಾಡುವಾಗ ಮಾಡಬೇಕು. ಕಸ್ಕೂಟ ಅಥವಾ ಮಂಗ್ಯಾನ್ ಬಾಲ ಎಂಬ ಪರಾವಲಂಬಿ ಕಳೆ ಈ ಬೆಳೆಗೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಬೀಜಗಳ ಮುಖಾಂತರ ಬರುತ್ತದೆ. ಈ ಕಳೆಯನ್ನು ನಿಯಂತ್ರಿಸಲು ಕಳೆಯಿಂದ ಬಾಧಿತ ಬೆಳೆ ಅಥವಾ ಸಸಿಯನ್ನು ತೆಗೆದು ಸುಟ್ಟು ಹಾಕಬೇಕು. 1 ಋತುವಿನಲ್ಲಿ ಬೇರೆ ಬೆಳೆಯನ್ನು ಬೆಳೆದು ನಿಯಂತ್ರಿಸುವುದು. ಡೈಕ್ವಾಟ್ ರಾಸಾಯನಿಕ ಕಳೆ ನಿಯಂತ್ರಕಗಳನ್ನು ಉಪಯೋಗಿಸುವುದು. ಈ ಕುದುರೆ ಮೆಂತೆ ಮೇವಿನ ಬೆಳೆಯನ್ನು 50% ಹೂ ಬಿಡುವ ವೇಳೆಯಲ್ಲಿ ಕಟಾವು ಮಾಡಬೇಕು. ನಂತರದ ಕಟಾವನ್ನು 20-25 ದಿವಸಗಳಿಗೊಮ್ಮೆ ಮಾಡಬೇಕು. ಈ ಮೇವಿನ ಬೆಳೆಯು 1 ಹೆಕ್ಟೇರಿಗೆ 1 ವರ್ಷಕ್ಕೆ 75-85 ಟನ್ ಹಸಿರು ಮೇವಿನ ಇಳುವರಿಯನ್ನು ಕೊಡುತ್ತದೆ. ರೈತರಿಗೆ ಸಲಹೆ ಕೇಳಿದಿರಿ ರೈತ ಬಾಂಧವರೇ. ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುವರೆ, ನಾಳಿನ ನಮ್ಮ ಕಿಸಾನವಾಣಿಯಲ್ಲಿ ಅಡಿಕೆ ಮತ್ತು ಮಿಶ್ರ ಬೆಳೆಗಳ ಕುರಿತು ಜೋಯಿಡಾಗುಂದದ ಸುಧಾಮ್ ದಾನಗಿರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಶತ್ರುಳೆ, ಇದೊಂದು ಪ್ರಕಟಣೆ. 2021-22 ಸಾಲಿನಲ್ಲಿ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಗರಿಷ್ಠ 85% ಅಂಕಗಳನ್ನು ಮೀರಿ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗಾಗಿ ಜನರಲ್ KS ತಿಮ್ಮಪ್ಪಯ್ಯ ನಗದು ಪ್ರಶಸ್ತಿಯನ್ನು ನೀಡಲು ಉದ್ದೇಶಿಸಿದೆ. ಆದುದರಿಂದ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಅರ್ಹ ಮಾಜಿ ಸೈನಿಕರ ಮಕ್ಕಳು, ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ MG ರಸ್ತೆ ಕಾರವಾರ ಇವರನ್ನು ಸಂಪರ್ಕಿಸಿ ನಿಗದಿತ ಅರ್ಜಿ ನಮೂನೆಗಳನ್ನು ದಿನಾಂಕ 10 ನವೆಂಬರ್ 2020 ಪಡೆದುಕೊಂಡು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರವಾರ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 15 ನವೆಂಬರ್ 2025 ಹಿಂದಿರುಗಿಸಲು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅರ್ಜಿ ನಮೂನೆಗಾಗಿ ದೂರವಾಣಿ ಸಂಖ್ಯೆ 08382226538 ಸಂಪರ್ಕಿಸಬಹುದು ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ 102.3 MHz. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸೀತಾಜಿ ಭಟ್ ಮತ್ತು ಸಂಘದಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ.

ಬಿಹುದು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತಿಹುದು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹುಟ್ಟಿ ಬೆಳದಿಯ ಮನೆಯ ಬಿಟ್ಟು ಹೊರಟಿಗೆ ತಾಯೆ ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಮುಡಿಗೆ ಮುಡಿಸು ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಈ ಮನೆಯ ತಂಗಿಯನು ಮರೆಯಬೇಡಿ ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಮರೆಯಬೇಡಿ ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿಗೆ ತಾಯೆ ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು. ಇನ್ನು ಮುಂದೆ ವಧುವರರ ಗೃಹ ಪ್ರವೇಶದ ನಂತರ ಮಗಳನ್ನು ಒಪ್ಪಿಸಿಕೊಡುವ ಹಾಡು. ನೋಡಿ ರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿ ಆಗಿ ಬಂದ ನಿಮ್ಮ ಸೊಸೆಯನು ನೋಡಿ ರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಗ್ರಹದ ಬಾಗಿ ಭಿಕ್ಷುವದನೆ ಬಾಲ ಗ್ರಹಿಣಿಯರಿಗೆ ವಿಹಿತವಾದ ನಡತೆಯನ್ನು ಕಲಿಸಿಕೊಳ್ಳಿರಿ ನೋಡಿ ರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಅತ್ತೆ ಮಾವನವರು ರಕ್ಷ ಕರ್ತರೆನ್ನುತ ಇತ್ತೆವೀಗ ನಿಮ್ಮ ವಾಶದಿ ಪುತ್ರಿಯಾದಿವಳ ನೋಡಿ ರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಗರ್ಭದಲ್ಲಿ ಕಷ್ಟದಿಂದ ಹೊತ್ತು ಹೆತ್ತೆವು ಗರ್ಭದಲ್ಲಿ ಕಷ್ಟದಿಂದ ಹೊತ್ತು ಹೆತ್ತೆವು ಸಾಕಿ ಸಲಹಿ ಪ್ರೇಮದಿಂದ ನಿಮಗೆ ಇತ್ತೆವು ಸಾಕಿ ಸಲಹಿ ಪ್ರೇಮದಿಂದ ನಿಮಗೆ ಇತ್ತೆವು ನೋಡಿ ರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸೂತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಅತ್ತೆ ಮಾವನವರು ರಾಖ್ಯ ಕರ್ತ